ಕುದಿಸುವಂಥದ್ದು. 2 ಲೀಟರ್ ಹಾಲನ್ನು ಕುದಿಸಿ ಅದರ ಕೆನೆ ತೆಗೆದು ಉಳಿದಂಥದ್ದನ್ನು 2 ಕೂಡಿಸಿ ಒಂದು ದಿವಸ ಬಿಡಬೇಕಾಗತ್ತೆ. ಬಿಟ್ಟ ನಂತರ ಮಾರನೇ ದಿವಸ 200 ಲೀಟರ್ನಲ್ಲಿ ಈ ಪ್ರಮಾಣವನ್ನು ಬಳಸಿ ಸಿಂಪಡಣೆ ಮಾಡೋದ್ರಿಂದ ಎಲೆ ಚುಕ್ಕೆ ರೋಗಗಳು, ಎಲೆ ಮೇಲೆ ಬರುವಂಥ ರೋಗಗಳನ್ನು ನಿಯಂತ್ರಣ ಮಾಡಬೇಕು. ಸಾವಯವ ಕೃಷಿಯೊಂದಿಗೆ ನೈಸರ್ಗಿಕ ಕೃಷಿ ಇನ್ನೂ ಬಹಳ ಪರಿಣಾಮಕಾರಿಯಾಗಿದೆ ಅನ್ನೋದನ್ನು ಬಹಳ ವಿಸ್ತೃತವಾಗಿ ಹೇಳಿದ್ರಿ ಡಾಕ್ಟರ್ ಚಂದ್ರಶೇಖರ್ ಅವರೇ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ, ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗೂ, ಜೀವನದಿಯ ಜಯಿಸಿ ಬೀಗೂ. ಇದುವರೆಗೂ ನೈಸರ್ಗಿಕ ಕೃಷಿಯ ಪ್ರಯೋಜನಗಳು ಈ ಕುರಿತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಚಂದ್ರಶೇಖರ್ ಟಿಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್, ಸಂಕಲನ ತ್ರಿವೇಣಿ ಬೆಟಗೇರಿ.